ಒಂದು ನಲಿವು. ಕನ್ನಡ ನಾಡಿನ ಸುಂದರ ಹಸಿರನ್ನು ಎಲ್ಲಿಗೂ ಬೆಳೆಸುವ ನಾವು, ಶ್ರೀಗಂಧದ ನಾಡಿನ ಹೆಮ್ಮೆಯ ಹೆಸರನ್ನು ಎಲ್ಲಿಗೂ ಉಳಿಸುವ ನಾವು. ಕಲ್ಯಾಣ ಲಕ್ಷ್ಮಿಯ ಗಿಡ ಎರಡಿದ್ದರೆ ಮಂಗಳ ಕಾರ್ಯವು ನಡೆಯುವುದು. ಧಾನ್ಯ ಲಕ್ಷ್ಮಿಯ ಗಿಡಗಳ ಬೆಳೆದರೆ ಅನ್ನಕ್ಕೆ ಕೊರತೆಯು ಇಲ್ಲ. ಜ್ಞಾನ ಲಕ್ಷ್ಮಿಗೆ ನೀರನ್ನು ಹಾಕದೆ ವಿದ್ಯೆಯು ದಕ್ಕುವುದಿಲ್ಲ. ಜಲಲಕ್ಷ್ಮಿಯ ಪೂಜೆಯ ಮಾಡಲು ಒಲಿವಳು ಕಾವೇರಿ. ಧನಲಕ್ಷ್ಮಿಯ ಗಿಡವನು ನೆಟ್ಟರೆ ಕೊಡುವಳು ಎಲ್ಲ ಸಿರಿ. ಕನ್ನಡ ನಾಡಿನ ಸುಂದರ ಹಸಿರನ್ನು ಎಲ್ಲಿಗೂ ಬೆಳೆಸುವ ನಾವು, ಶ್ರೀಗಂಧದ ನಾಡಿನ ಹೆಮ್ಮೆಯ ಹೆಸರನ್ನು ಎಲ್ಲಿಗೂ ಉಳಿಸುವ ನಾವು. ಸುಂದರ ಹಸಿರನ್ನು ಎಲ್ಲಿಗೂ ಬೆಳೆಸುವ ನಾವು, ಶ್ರೀಗಂಧದ ನಾಡಿನ ಹೆಮ್ಮೆಯ ಹೆಸರನ್ನು ಎಲ್ಲಿಗೂ ಉಳಿಸುವ ನಾವು. ಗಿಡಗಳ ಬೆಳೆದರೆ ಪರಿಸರ ಉಳಿದರೆ ನಾಡಲಿ ಎಂದು ನಲಿವು. ಗಿಡವೇ ದೇವರ ಗುಡಿಯು, ಗಿಡವೇ ದೇವರ ನಿಧಿಯು, ಗಿಡವೇ ನಾಡಿನ ಸಂಪತ್ತು, ಗಿಡವನ್ನು ಕಡಿದರೆ. ಗುಂಡನ ಮದುವೆ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಪ್ರಸಾರವಾಗುವುದು. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್.